ಆತ್ಮ ಸ್ವರೂಪ ಸಕಲ ಶಾಸ್ತ್ರ ಕೃತಿ ವೇದ ಪುರಾಣ ಸಕಲ ಶಾಸ್ತ್ರ ಶ್ರುತಿ ವೇದ ಪುರಾಣ ಅಖಿಲಾಗಮ ಪರಿಪೂರ್ಣನು ನೀನೆ ವೇದಾಂತ ವಾಣಿ ಜಯ ಕಲಿಸುತ ಕಿಂಕರಗನು ಪರವೋಂ ನಾದ ಸ್ವರೂಪ ವೇದಾಂತವನಿ ಜಯಂಕರಿಸುವ ಕಿಂಕರನೋ ಪೊರೆ ಓಂ ನಾದ ಸ್ವರೂಪ ಗುರುವೇ ಪರಬ್ರಹ್ಮ ಸ್ವರೂಪ